ಕಾಲದ ಗಾಲಿಯ ಹಿಂದೆ ಹಕ್ಕಿಯು ಸುಮ್ಮನೆ ನಡೆದಿತ್ತು. ಸಾಗುವ ಕಾಲದ ಗಾಲಿಯ ಹಿಂದೆ ಹಕ್ಕಿಯು ಸುಮ್ಮನೆ ನಡೆದಿತ್ತು. ಆಗು ಹೋಗುಗಳ ಅರಿವೇ ಇಲ್ಲದೆ ಆಗು ಹೋಗುಗಳ ಅರಿವೇ ಇಲ್ಲದೆ ಆಗಸದಲ್ಲಿ ಹಾರಿತ್ತು ಹಾರಿತ್ತು ಹಕ್ಕಿ ಹಾರಿತ್ತು ಹಾರಿತ್ತು ಮೂಕ ಹಕ್ಕಿಯು ಹಾಡುತ್ತಿದೆ ಹಾಡುತ್ತಿದೆ ಹಾಡುತ್ತಿದೆ ಹಾಡುತ್ತಿದೆ ಹಾರಿ ಹಾರಿ ಹಾಡುತ್ತಿದೆ. ಭಾಷೆಗೂ ನಿಲುಕದ ಭಾವಗೀತೆಯ ಬಾರಿ ಬಾರಿ ಹಾಡುತ್ತಿದೆ. ತಂಪಿನ ನೆರಳೆ ಬೆಂಕಿಯ ಕಾರಿತು ತಂಪಿನ ನೆರಳೆ ಬೆಂಕಿಯ ಕಾರಿತು ಹಕ್ಕಿಯು ಬಿಲ ಬಿಲ ಒದ್ದಾಡಿತು. ನಾನಾ ಬಗೆಯ ವಿಷಬಾಣಗಳು ಹಕ್ಕಿಯ ಒಡಲಿಗೆ ನಾಟಿತು ಹಕ್ಕಿಯ ಒಡಲಿಗೆ ನಾಟಿತು. ವೇದನೆಯಲ್ಲಿ ತತ್ತರಿಸುತ್ತ ವೇದನೆಯಲ್ಲಿ ತತ್ತರಿಸುತ್ತ ತವರಿಗೆ ಹಕ್ಕಿ ಮರಳಿತು ತನ್ನ ತವರಿಗೆ ಹಕ್ಕಿ ಮರಳಿತು ಮರಳಿತು ಮರಳಿತು. ಒಂದೆಡೆ ತಾಯಾದ ಹರುಷದ ಹಸಿರು ಇನ್ನೊಂದೆಡೆ ಚಿಂಕಾರದ ಬಿಸಿ ಉಸಿರು ಉಸಿರು ಸಂಕಟದ ಸುಳಿದಾಳಿಗೆ ಹಕ್ಕಿ ಸಿಕ್ಕಿ ಸುತ್ತಿತು ಸುತ್ತಿ ಸುತ್ತಿ ಸುತ್ತಿತು.